ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ಕೇಳುಗರೆ ಗಮನಿಸಿ, ಇದೀಗ 7 ಗಂಟೆಯಿಂದ 7:34 7:45 8 ಗಂಟೆಯವರೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಆಕಾಶವಾಣಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಿದ್ದಾರೆ ಜಿಆರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾವಿರೋದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನಮ್ಮ ಯುವ ಪೀಳಿಗೆನವರಿಗೆ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿಕ್ಕೆ ಆಕಾಶವಾಣಿಯವರು ಈ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಮನು ಭಾರದ್ವಾಜ್. ನಾನು ಫಸ್ಟ್ ಇಯರ್ ಬಿಕಾಂ ಓದ್ತಾ ಇದ್ದೀನಿ. ನನಗೆ ಆಂಕರಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದೆ. ಇವತ್ತು ನಾವು ಜಿಆರ್ ಕಾಲೇಜ್ ಆಫ್ ಆರ್ಟ್ ಸೈನ್ಸ್ ಅಂಡ್ ಕಾಮರ್ಸ್ ಮತ್ತು ಜಿಆರ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ತಂಡದ ಪರಿಚಯನ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬೃಂದಾ ಅಂತ. ನಾನು ಓದ್ತಾ ಇರೋದು 3rd year BA. ನನ್ನ ಹಾಬೀಸ್ ಬಂದು ಹಾಡೋದು. ಎಲ್ಲಿ ಬೇಕಾದ್ರೂ ಹಾಡ್ತೀನಿ ಅನ್ನೋ ಒಂದೇ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ನಾನು ಓದೋದ್ರಲ್ಲೂ ಜಾಸ್ತಿ ಇದ್ದೀನಿ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಇಂದು. ನಾನು 1st year BCOM ಓದ್ತಾ ಇದ್ದೀನಿ. ನನ್ನ ಮೇನ್ ಹಾಬೀಸ್ ಬಂದು ಸಿಂಗಿಂಗು ಮತ್ತು ಡಾನ್ಸಿಂಗು. ಹಲೋ ಎವ್ರಿವನ್, ನನ್ನ ಹೆಸರು ದೀಕ್ಷಾ ಅಂತ. ನಾನು 2nd year BCOM ಓದ್ತಾ ಇದ್ದೀನಿ. ನನ್ನ ಹಾಬೀಸ್ ಬಂದು ಲಿಸನಿಂಗ್ ಟು ಮ್ಯೂಸಿಕ್ ಮತ್ತು ಆಡೋದು ಅಂದರೆ ನಂಗೆ ತುಂಬಾ ಇಷ್ಟ. ನನ್ನ ಹೆಸರು ರಾಘವೇಂದ್ರ. ನನ್ನ ಹಾಬೀಸ್ ಬಂದು ನಾನು ವಾಲಿಬಾಲ್ ಆಡ್ತೀನಿ ಮತ್ತು ತುಂಬ ಇವೆಂಟ್ಸ್ಗಳಲ್ಲಿ ಭಾಗಿಯಾಗ್ತೀನಿ. ಅದರಲ್ಲಿ ಸ್ಪೀಚ್ ಮಾಡೋದು, ಡಿಬೇಟ್ ಕಾಂಪಿಟೇಷನ್ಸ್ ಮತ್ತು ಇನ್ನೂ ಇತರ ಕಾಂಪಿಟೇಷನ್ಸ್ಗಳಿಗೂ ಭಾಗಿಯಾಗ್ತೀನಿ. ಪ್ರೈಸಸ್ ಡಿಬೇಟ್ ಕಾಂಪಿಟೇಷನ್ ಬಂದಿದೆ ಮತ್ತೆ ಸ್ಪೀಚ್ ಗಳಿಗೆಲ್ಲ ಬಂದಿದೆ ಮತ್ತೆ ಸ್ಕೂಲಲ್ಲಿ ಕಾಶನ್ ಕೊಡ್ತಿದ್ದೆ. ನನ್ನ ಹೆಸರು ಮನೋಜ್ ಅಂತ. ನಾನು 2nd BCOM ಓದ್ತಾ ಇದ್ದೀನಿ GR ಕಾಲೇಜ್. ನನ್ನ ಹಾಬೀಸ್ ಏನಂದ್ರೆ ಕಾರ್ ಓಡಿಸೋದು, ಕಾರ್ ರೇಸಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅದೇ ಆಯ್ತು. ಸರಿ, ನಮ್ಮ ತಂಡದ ಪರಿಚಯ ಏನೋ ಆಯ್ತು. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ನಾನು ಆಗ್ಲೇ ಹೇಳಿದೆ ಪರಿಸರ ಸಂರಕ್ಷಣೆ ಅಂತ. ಈಗ ಪರಿಸರ ಅಂದ್ರೆ ಏನು? ಪರಿಸರ ಅಂತ ತಗೊಂಡ್ರೆ ನಾವೆಲ್ಲ ಫಸ್ಟ್ ಅನ್ಕೋತೀವೇನು, ಹೂವು ಹಣ್ಣು ಗಿಡ ಮರ. ಆಹಾ, ಅದೆಲ್ಲ ಪರಿಸರ. ಪರಿಸರ ಅಂದ್ರೆ ನಮ್ಮ ಸುತ್ತಲೂ ಆವರಿಸಿಕೊಂಡಿರುವ ಸಕಲವೂ ಪರಿಸರ. ಆಲ್ ದಟ್ ಸರೌಂಡ್ಸ್ ಮ್ಯಾನ್ ಈಸ್ ಎನ್ವಿರಾನ್ಮೆಂಟ್. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಸಕಲವನ್ನೂ ಆವರಿಸಿಕೊಂಡಿರುವುದು ಮನುಷ್ಯ. ಇದಕ್ಕಾಗಿನೇ ಇವತ್ ನಾವು ಚರ್ಚೆ ನಡೆಸ್ತಾ ಇರೋದು. ಬರೀ ಗಿಡ ಮರ ಅಂತಲ್ಲ, ಇಲ್ಲ ಗಾಳಿ ನೀರು ಭೂಮಿ ಅಷ್ಟೇ ಅಲ್ಲ ಪರಿಸರ. ಈಗ ಪರಿಸರ ಅಂದ್ರೆ ಸಕಲ ಅಂತ ನಾನು ಹೇಳಿದೆ ನಿಮ್ಗೆ. ಆದ್ರೆ ಇವತ್ತು ನಾವು ಇದಕ್ಕೆ ಸಂಬಂಧಪಟ್ಟಿರೋ 3 ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಗಾಳಿ ನೀರು ಭೂಮಿ. ನಮ್ಗೆ ಇದು 3 ಇಲ್ಲದೆ ನಮ್ ಜೀವನ ನಡೆಸೋದು ಬಹುಶಃ ಕಷ್ಟ ಆಗುತ್ತೆ. ಅದರಲ್ಲೂ ಗಾಳಿ ಮುಖ್ಯ. ಶುದ್ಧ ಗಾಳಿ ಇರಬೇಕು, ಸ್ವಚ್ಛವಾದ ನೀರಿರಬೇಕು, ಅದಕ್ಕೆ ನದಿಗಳನ್ನ ಕಾಪಾಡಬೇಕು, ನಮ್ಮ ಸರೋವರಗಳನ್ನ ಸುರಕ್ಷಿತವಾಗಿರೋ ಹಂಗೆ ನೋಡ್ಕೋಬೇಕು. ಮತ್ತೆ ಭೂಮಿ, ಬರೀ ಗಾಳಿ ನೀರು ಇದ್ದರೆ ಸಾಲದು, ವಾಸ ಮಾಡೋಕ್ಕೆ ಭೂಮಿ ಜಾಗ ನೆಲ ಎಲ್ಲ ಬೇಕಾಗುತ್ತೆ. ಸೇಫ್ ಎನ್ವಿರಾನ್ಮೆಂಟ್ ಇರಬೇಕಾಗತ್ತೆ. ಈಗ ನಮ್ಮ ತಂಡದವರು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇದ್ದಾರೆ. ಆದರೆ ಒಂದು ಡಿಬೇಟ್ ಅಂತ ತಗೊಂಡ್ರೆ ಪರ ವಿರೋಧ ಎಲ್ಲ ಸಹಜ, ಅದಕ್ಕೆ ಡಿಬೇಟ್ ಅಂತ ಹೇಳದ್ ನಾವು. ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಮನುಷ್ಯರೇ ನಾಶ ಮಾಡಿದ್ವಿ, ಆದ್ರೆ ಸರ್ಕಾರ ಇದನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಏನ್ ಹೆಚ್ಚು ಪಾತ್ರ ನಿರ್ವಹಿಸಿಲ್ಲ ಅಂತಾರೆ. ಆದ್ರೆ ಇನ್ ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಸರ್ಕಾರ ನಿಯಮಗಳನ್ನ ಮಾಡಿದೆ, ಆದ್ರೆ ಜನರು ಅದನ್ನ ಪರಿಪಾಲಿಸಿಲ್ಲ ಅಂತಾರೆ. ಈಗ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸೋಣ.

ಒಂದೊಂದೂ ಒಂದೊಂದು ವಿಷಯ ನಮಗೆ ತಿಳಿಸ್ತಾ ಇತ್ತು, ಹೆಂಗೆ ಏನು ಎತ್ತ ಅನ್ನೋದು. ತುಂಬ ನಮ್ಮ ಜೀವನದಲ್ಲೂ ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನಿಸ್ತು ಅವ್ರು ಹೇಳಿದ್ದು. ಆಮೇಲೆ ಅವ್ರು ಹೇಳಿದ ಒಂದೊಂದು ಎಲ್ಲರಿಗೂ ಸಂಬಂಧಪಟ್ಟಂಗೆ, ಎಲ್ಲರೂ ಒಬ್ಬರು ನಾವಿಲ್ಲಿ ಕೈ ಜೋಡಿಸ ಒಬ್ಬರು ಮಾಡಿದ್ರೆ ಇಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದು ಬಂತು. ಈಗ ಎಲ್ಲರಿಗೂ ಅವ್ರದೇ ಇಷ್ಟ, ಈ ನಂಗೆ ಈ ಹಾಡು ಇಷ್ಟ, ಈ ಫಿಲಮ್ ಇಷ್ಟ, ಇವ್ರು ಇಷ್ಟ ಅನ್ನೋದಿರುತ್ತೆ. ಈಗ ನಿಮ್ಮ ಹೆಸರೇನು ಮತ್ತೆ ನಿಮ್ಗೆ ಇಷ್ಟವಾದ ಹಾಡು ಯಾವುದು? ನನ್ನ ಹೆಸರು ಯಶ್ವರ್, ನಾನು ಸೆಕೆಂಡ್ ಬಿ ಕಾಮ್ ಅಲ್ಲಿ ಓದ್ತಿದ್ದೀನಿ. ನಂಗೆ ಇಷ್ಟವಾದ ಹಾಡು ಕಲ್ಲಾದರೆ, ನಾನು ಸಿಂಹದ ಮೂವಿ ಇಷ್ಟ ಓದ್ತಾನೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಕನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೇರೆವೆ.

ಅದ್ರ ಬಗ್ಗೆ ನಾವು ಅನಿಸಿಕೆಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಈಗ ಮನೋಜ್ ಏನ್ ಹೇಳ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಕೇಳ್ಕೊಂಬರೋಣ. ನನ್ನ ಹೆಸರು ಮನೋಜ್ ಅಂತ, ನಾನು ಸೆಕೆಂಡ್ ಬಿ ಕಾಮ್ ನಲ್ಲಿ ಓದ್ತಾ ಇದ್ದೀನಿ ಜಿ ಆರ್ ಕಾಲೇಜ್. ನನ್ನ ಸ್ನೇಹಿತೆಗಳಾದ ದೀಕ್ಷಾ ಏನಂದ್ಲು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಅಂದ್ರೆ ಬಿಲ್ಡಿಂಗ್ ರೋಡ್ ಎಲ್ಲ ಮಾಡ್ಬೇಕು ಅಂತ ಇದ್ರು. ಅದೇ ತರ ಎಲ್ಲ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ತವೆ, ಅವು ಮೈಗ್ರೇಟ್ ಆಗ್ತವೆ. ಅದು ಮೈಗ್ರೇಟ್ ಆದಾಗ ಬೇರೆ ಕಡೆ ಹೋದಾಗ ನ್ಯಾಚುರಲ್ ಡೆತ್ ಆಗುತ್ತೆ, ಅಥವಾ ಯಾರೋ ಅಂಡರ್ಸ್ ಅದನ್ನ ಸಾಯಿಸಿ ತಿನ್ಕೊಂಡು ಅಥವಾ ಬೇರೆ ಉಪಯೋಗಕ್ಕೆ ಉಪಯೋಗಿಸ್ತಾರೆ. ಅದೇ ಈಗ ನಮ್ಮ ಒಂದು ವರ್ಷದಿಂದ ನೋಡಿದ್ರೆ ಗಿಡ ಮರಗಳನ್ನೆಲ್ಲ ಕಡ್ದಾಗ ಆಕ್ಸಿಜನ್ ಲೆವೆಲ್ ಎಲ್ಲ ಎಷ್ಟು ಕಮ್ಮಿ ಆಗಿತ್ತು ಅಂತ ನಿಮಗೆ ತಿಳಿಬೋದಿತ್ತು. ಅದೇ ಥರ ಕಮ್ಮಿ ಆದಾಗ ನಾವೇನು ಮಾಡಿದ್ವು, ಬೇರೆ ದೇಶದಿಂದ ಅದನ್ನೆಲ್ಲ ತರಿಸಿ ಆಕ್ಸಿಜನ್ ತರಿಸಿ ಅದನ್ನು ಉಪಯೋಗಿಸ್ತಾ ಇದ್ದೆವು. ಇದೇ ಥರ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ಥರ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡೋಕೆ ಹೋಗ್ತಾ ಇದ್ದೀನಿ. ಇವಾಗ ನೀವು ನಿಮ್ಮ ತೋಟದಲ್ಲಿ ಅಥವಾ ಎಲ್ಲರೂ ಇದ್ದರೆ ನಿಮ್ಮ ತೋಟದ ಸುತ್ತ ಮರ ಗಿಡಗಳೆಲ್ಲ ಇರ್ತವೆ, ಆಗ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ, ಎಷ್ಟು ಸುಂದರವಾದ ವಾತಾವರಣ, ತಣ್ಣನೆಯಾದ ಗಾಳಿ, ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ನೋಡೋಕ್ಕೆ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೆಳಗ್ಗೆ ಎದ್ದು ನೋಡ್ಬೋದು. ಅದೇ ಥರ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಬೆಟ್ಟ ಗುಡ್ಡ ಮರ ಗಿಡಗಳನ್ನೆಲ್ಲ ಕಡಿತಾ ಹೋಗ್ತಾ ಇದ್ರೆ ನೀವು ಯಾವ ಪ್ರಾಣಿ ಪಕ್ಷಿ ನೋಡ್ತೀರಾ ಬೆಳಗ್ಗೆ ಎದ್ದು? ಅದಕ್ಕೆ ನಾವೆಲ್ಲ ಏನು ಒಟ್ಟುಗೂಡಿಸ್ಬೇಕು ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರು ಬೆಳೀಲಿ, ಈ ಕಡೆ ಮರ ಗಿಡನ ಬೆಳೆಸೋಣ. ಇವಾಗ ನಾವೇನಾದ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಅಂದಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಾದ್ಮೇಲೆ ಸುತ್ತಮುತ್ತ ಗಿಡಗಳನ್ನ ಹಾಕೋಣ, ಅದನ್ನು ಬೆಳೆಸೋಣ. ಅದೇ ಥರ ರಸ್ತೆಗಳನ್ನು ಮಾಡಿದಾಗೂ ಅಷ್ಟೇ, ಅಗಲವಾದ ರಸ್ತೆಯನ್ನು ಮಾಡೋಣ, ಆದರೆ ಅದ್ರ ಸುತ್ತ ಪಕ್ಕದಲ್ಲೆಲ್ಲ ಗಿಡವನ್ನು ಬೆಳೆಸೋಣ. ಹಂಗೆ ಇನ್ನೊಬ್ರು ಯಾರೋ ಹೇಳಿದ್ರು ಸರ್ಕಾರದಿಂದ ಸ್ಯಾಂಪ್ಲಿಂಗ್ ಎಲ್ಲ ಕೊಡ್ತಾರೆ ಅಂತ. ಹೌದು ಕೊಡ್ತಾರೆ ನಿಜ, ಆದರೆ ನಾವು ಯುವಕರಾಗಿ ಅದನ್ನು ಬೆಳೆಸೋದ್ರಲ್ಲಿ, ಅದಕ್ಕೆ ನೀರು ಹಾಕೋದ್ರಲ್ಲಿ, ಗೊಬ್ಬರ ಹಾಕೋದ್ರಲ್ಲಿ, ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ತಗೋಬೇಕು. ಏಕೆಂದರೆ ಅದು ಬೆಳೀಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಮಗೆ ತೊಂದರೆ, ಮುಂದಿನ ಪೀಳಿಗೆಗೆ ನಾವು ಓದೋ ಬುಕ್ಸ್ಗೆ ಅಥವಾ ಬೇರೆ ಇತ್ಯಾದಿಗಳಿಗೆ ನಮಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಗಿಡ ಮರಗಳನ್ನು ಬೆಳೆಸೋಣ, ಮನೆ ಸುತ್ತ ಗಿಡ ಮರಗಳನ್ನು ನೆಟ್ಟು ನಮಗೆ ಒಳ್ಳೆಯವಾದ ವಾತಾವರಣವನ್ನು ತೆಗೆದುಕೊಳ್ಳೋಣ. ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ, ನಾನು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಓದ್ತಾ ಇದ್ದೀನಿ. ಈಗ ನಾವೀಗ ಕೇಳಿದ ಅವ್ರ ಮಾತಿನಿಂದ ನಾವೇನು ಅಳವಡಿಸ್ಕೋಬೇಕು ಅಂದರೆ ಪರಿಸರ ಉಳಿಸಿ ಹಾಗೂ ನಮ್ಮ ಮನೆ ಮುಂದೆ ಹೆಚ್ಚು ಕಾಂಕ್ರೀಟ್ ರೋಡ್ಗಳಿಗಿಂತ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿ ನಮ್ಮ ಪರಿಸರನ ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಇದನ್ನ ಬರೀ ನಾವು ಸ್ಪೀಚ್ ಅಂತ ತಗೊಳ್ಳೋದಲ್ಲೇ ನಮ್ಮ ನಿಜವಾದ ಜೀವನಕ್ಕೆ ಪರಿಪಾಲಿಸಿದರೆ ನಮ್ಮ ದೇಶ ಅಲ್ಲದೆ ಜಗತ್ತೆಲ್ಲ ಹಸಿರಿನಿಂದ ಕೂಡಿರುತ್ತೆ ಅಂತ ಹೇಳ್ತೇನೆ. ಈಗ ನಿಮ್ಗೊಂದು ಹಾಡು ಯಾವುದೋ ಇಷ್ಟ, ತುಂಬ ಇಷ್ಟ ಇರುತ್ತೆ, ಯಾವಾಗಲೂ ಕೇಳಬೇಕನ್ಸುತ್ತೆ, ಮತ್ತೆ ಅದೆಲ್ಲರೂ ನೀವು ಕೇಳಿಸ್ಕೊಂಡ್ರೆ ನೀವು ಅದ್ರ ಜೊತೆ ಹಾಡಕ್ಕೆ ಶುರು ಮಾಡಿಬಿಡ್ತೀರಾ. ಅಂತ ಹಾಡು ಯಾವ್ದಾದ್ರು ನಿಮಗೆ ಅಷ್ಟು ಇಷ್ಟವಾದ ಹಾಡು ಯಾವುದು? ನನ್ನ ಹೆಸರು ಬಂದು ಮಂಜುಶ್ರೀ ಅಂತ, ನಾನು ಫಸ್ಟ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟು. ನನ್ನ ಫೇವ್ರೆಟ್ ಹೀರೋ ಬಂದು ಪುನೀತ್ ರಾಜ್ಕುಮಾರು, ಅವ್ರದ್ದು ನಟ ಸರ್ವ ಭೌಮ ಮೂವಿ ಸಾಂಗು. ನಟ ಸಾರ್ವಭೌಮ ಹಿಯರ್ಸ್ ಕಿಂಗ್ ಆಫ್ ದ ಸಿನಿಮಾ, ಕಲೆಕ್ಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. ಡಾನ್ಸ್ ವೇದ ಪೂ, ಡಾನ್ಸ್ ವೇದ ಪೂ. ಪಾಪಿಗಳೆಲ್ಲ ಹೊಂಟ್ರು ಲಾಂಗ್ ಟ್ರಿಪ್ಪು. ಡಾನ್ಸ್ ವೇದ ಪೂ, ಡಾನ್ಸ್ ವೇದ ಪೂ. ಹಿಡಿದರೆ ಇವನು ಪೆನ್ನು ಸೆನ್ಸೇಷನ್ ನ್ಯೂಸು, ಆಗದು ಕೈಯಲ್ಲಿ ಅಂತ ಕೂರೋದಿಲ್ಲ ಬಾಸು. ಸೆಂಟ್ರಲ್ ಸ್ಟೇಟ್ ಡಿಸ್ಟ್ರಿಕ್ಟ್ ತಾಲೂಕು ಗ್ರಾಮದಿಂದ ಹಿಡಿದು ಹಳ್ಳಿ ಹೋಬ್ಳಿ ತನಕ ರೀಚ್ ಆಗೋ ದಿವನೇ. Dance with a pool, dance with a pool. Oh, Nata Sarvabhauma, he is king of the cinema. Collect a kedi galella innu gappu chumpu. Dance with a pool. We'll be right back. ಕ್ರೈಮು ಸಿನಿಮಾ ಸ್ಪೋರ್ಟ್ಸ್ ಯಾವುದೇ ಇದ್ರೂ ನಿಜ ಇಲ್ದೆ ಆಗೋತಾರೆ ಇವನಿಗೆ ಫ್ಯಾನ್ಸು ಅಲ್ಲೂನು ಬಂದ ಬಂದ ನೋಡು ಕಾಪಾಡೋನು ಮಿಚ್ಚಿನತೆ ಬರೋ ತೂಫಾನು ಹೊಡಿ ಹೊಡಿ ನೀ ಬ್ಯಾಂಡನ್ನು ತಡೆ ಹಾಕೆನು ಡಾನ್ಸ್ ವೇದ ಪೂ